ಮಾಡೋದೆ ಮನೆ ಮನಸ್ಸದು ನಾರಾಯಣ ಸ್ವಾಮಿಗೋ ಹಾಕುಸು ಮನೆ ಮಾಡ್ತಿ ಮನೆ ಮನಸ್ಸದು ನಾರಾಯಣ ಸ್ವಾಮಿಯೋ ಕುಸುಮಲೆ ಮಾಡ್ದಿ ನೂರದು ಮತ್ತೆ ಕುಡಿದೋ ಅಜೋಗೆ ಜಂಗುಮನ ಹಿಡದಳು ಕುಸುಮಲೆ ಮಾಡ್ದಿ ಅಂಗೂರದು ಮನ ಕುಡಿದಲು ಜೋಗಿ ಜಂಗುಮನ ಹಿಡದಿದೋ ಜೋಗಿ ಜಂಗುಮನ ಅಟ್ಟಾಲೆ ಮತ ಹೇಳಾಳೆ ನಾರಾಯಣ ಜೋಗಿದ ಮನಗೆ ನಡದಾನೋ ಮತ ಹೇಳೋ ನಾರಾಯಣ ಸ್ವಾಮಿಯೋ ಜೋಗಿರ ಮನಗೆ ಜೋಗಿದ ಮನಗೆ ನಡೆದಾನೆ ನಾರಾಯಣ ಸ್ವಾಮಿಯೋ ಜೋಗಿ ಕಲೊಂದೆ ಮಾತ ಮನಗೆ ನೆಡವನ ನಾರಾಯಣ ಸ್ವಾಮಿಯೋ ಜೋಗಿ ಕುಡೇನ ಕೇಳಲೋ ಕೇಳಲೋ ಜೋಗಿ ನೀನೇ ಕೇಳೋ ನಿನ್ನೊಂದೇ ಬಿರುದ ಕೊಡೋಬೇಕು ಕೇಳೋ ಕೇಳೋ ಜೋಗಿ ನೀನೇ ಕೇಳೋ ನಿನ್ನೊಂದೇ ಬಿರುದ ಪಾನೋ ತನ್ನೊಂದೇ ಬಿರುದ ಕೊಡೋವನೋ ತನ್ನೊಂದೇ ಬಿರುದ ಕೊಡುವ ಜೋಗ ಪಾನೋ ತಲೆಗೆ ಮುಂಡಿಸುವ ಕಾಲಿಗೆ ಬೆಳೆ ಗಜೆ ಕಟ್ಟ್ಯಾನೆ ನಾರಾಯಣೋ ಕೈಯಲೆ ತಂಬುರಿಯ ದಾನೋ ಕಾಲಿಗೆ ಬೆಳೆ ಗಜೆ ಕಟ್ಟ್ಯ ನಾರಾಯಣೋ ಕೈಯಲೆ ತಂಬುರಿಯ ಕೈಯಲೆ ತಂಬುರಿಯ ಹಿಡ್ದ ನಾರಾಯಣ ಸ್ವಾಮಿಯೋ ಕುಸುಮಾಲಿದ ಮನಗೆ ನೆಡದಾನೋ ಕೈಯಲೆ ತಂಬುರಿಯ ಹಿಡ್ದ ನಾರಾಯಣ ಸ್ವಾಮಿಯೋ ಕುಸುಮಾಲಿದ ಮನಗೆ ನೆಡದಾನೋ ಕುಸುಮಾಲಿದ ಮನಗೆ ನಡೆದಾನೆ ನಾರಾಯಣ ಮನಗೆ ನೆಡದು ನಾರಾಯಣ ಸ್ವಾಮಿಯೋ ರಾಜೊಂದಂಗಳದಲ್ಲೇ ನಿಲ್ಲುವನು ರಾಜೊಂದಂಗಳದಲ್ಲೇ ನಿಲ್ಲುವನು ನಾರಾಯಣ ಕಾಲಲ್ಲೇ ಕುಣಿತ ಕುಣಿದಾನು ರಾಜೊಂದಂಗಳದಲ್ಲೇ ನಾರಾಯಣ ಸ್ವಾಮಿಯೋ ನಾರಾಯಣ ಕಾಲಲ್ಲೇ ಕುಣಿತ ಕುಣುವನು ಕಾಲಲ್ಲೇ ಕುಣಿತ ನಡೆದನ ನಾರಾಯಣನೋ ಕೈಯಲೆ ತಂಬುರಿಯ ಬೈದಾನೋ ಕೈಯಲೆ ತಂಬುರಿಯ ನುಡಿದಾನ ನಾರಾಯಣ ಬಾಯಲೆ ಪದ್ವಾ ಹೇಳುವಾನೋ ಕೈಯಲ್ಲೇ ತಂಬುರಿಯ ನುಡಿದಾನೋ ನಾರಾಯಣೋ ಬಾಯಲ್ಲೇ ಪದನಾ ಪದಳೋ ಕಯಲೆ ಮೋಟಕಿ ಪಡಿವಳೋ ಕಯಲೆ ಮೋಟಕಿ ತರವಳೆ ಕುಜು ಮಲಿಯೋ ಪಡೆಲೋ ಮೋಟಕಿ ಪಡಿದಾಣೋ ಕಯಲೆ ಮೋಟಕಿ ತರವಳೆ ಕುಜು ಮಲಿಯೋ ಕಳಮ್ರಟಕಿ ಪಡಿದನೋ ಪಡಿದನ